ಆಚರಣೆ, ಶಾಂತಿದೂತನ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಚಿತ್ರದುರ್ಗ. ಗ್ರಾಹಕರೇ ಗಮನಿಸಿ, ನಾಳೆ ಅಂದರೆ ಸೋಮವಾರ ಶ್ರೀರಾಮೋತ್ಸವದ ಪ್ರಯುಕ್ತ ಚಿತ್ರದುರ್ಗದ ಆರ್ಯವೈಶ್ಯ ಸಂಘದ ಸದಸ್ಯರ ಅಂಗಡಿಗಳು ಮುಚ್ಚಿರುತ್ತವೆ. ರಾಮೋತ್ಸವಕ್ಕೆ ಶುಭ ಕೋರುವವರು ಶ್ರೀ ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ ಜ್ಯುವೆಲರ್ಸ್, ಸಂತೆಪೇಟೆ, ಚಿತ್ರದುರ್ಗ. ಇದೀಗ ಕೇಳಿ ಈ ದೇಶಭಕ್ತಿ ಗೀತೆಯನ್ನು. ನಮ್ಮ ವೀರ ಯೋಧರೆ, ನಿಮಗೆ ನಮ್ಮ ನಮನ. ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ, ನಿಮಗೆ ನಮ್ಮ ನಮನ. ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ, ನಿಮಗೆ ನಮ್ಮ ನಮನ. ಸುಂಡಿ ಗ್ರಾಮದ ಮಡಿವಾಳಪ್ಪ, ಸರ್ವ ಜನರಲ್ಲಿ ಉಳಿದೋದು ನಿನ್ನ ನೆನಪ. ಯರುರ ಗ್ರಾಮದ ವೀರ ಓ ಸಿದ್ದನ ಗೌಡ, ಅಂದಿ ಅಳುಕ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ, ನಿಮಗೆ ನಮ್ಮ ನಮನ. ಮರಡಿಯ ಯಶವಂತ ನೀನೇ ಪುಣ್ಯವಂತ, ಕಿತ್ತೂರ ಶೌರ್ಯದ ಭೂಮಿಯಲ್ಲಿ ಜನಸೀದಾತ, ಚೊಳಚ ಗುಡ್ಡದ ಕುಲಕರ್ಣಿ ಶಿವಬಸಯ್ಯ, ನಿನ್ನ ತ್ಯಾಗದ ಈ ದೇಶ ಪ್ರೇಮ ಎಂತಾದಯ್ಯ, ಅಂತದೇ ಧೈರ್ಯದಿ ನುಗ್ಗುತ್ತಾ